ಕೃಷಿಗೆ ಸಹಕಾರ ಕೊಡ್ತಾರೆ ಆ ಥರ ಎಲ್ಲ ತಿಳ್ಕೊಂಬಿಟ್ಟು ನನಗೆ ಇನ್ನೂ ಖರ್ಚು ಕಡಿಮೆ ಆಯಿತು. ಅವಾಗ ಅವ ಖರ್ಚು ಕಡಿಮೆ ಆಕೆಂತ ಬಂತು. ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ, ಇಷ್ಟೊಂದು ದುಡ್ಡು ಆಗಬೇಕಲ್ಲಪ್ಪ ಇದಕ್ಕೆ ಅಂತಂದು ಹೇಳಿಬಿಟ್ಟು ಆಮೇಲೆ ನರೇಗಾ ಇದರೊಳಗೆ ಉದ್ಯೋಗ ಖಾತ್ರಿ ಬುಕ್ ಮಾಡಿಸ್ಬಿಟ್ಟು ಆ ಉದ್ಯೋಗ ಖಾತ್ರಿಯಿಂದ ಈ ಪ್ಲಾಂಟೇಷನ್ನು ಅದು ಇದೆಲ್ಲ ಗಿಡ ಪರ್ಚೇಜ್ ಎಲ್ಲ ಮಾಡಿಬಿಟ್ಟು ತಂದುಬಿಟ್ಟು ಮಾಡಲಿಕ್ಕೆ ಸಹಾಯ ಆಯ್ತು ನನಗೆ. ಎಷ್ಟು ದಾಳಿಂಬೆ ಎಷ್ಟು ಗಿಡಗಳು ಹಾಕಿದ್ರಿ? 3 ಎಕರೆ ಪೂರ ಹಾಕಿದ್ರಾ? ಇಲ್ಲ ಸರ್, ಇದರಲ್ಲಿ 2.5 ಎಕರೆ ದಾಳಿಂಬೆ ಹಾಕಿದ್ದೀನಿ, ಮತ್ತೆ ಇನ್ನೊಂದು 1.5 ಎಕರೆ ನಿಂಬು ಹಾಕಿದ್ದೀನಿ, ಒಂದು 3 ಹುಣಸೆ ಮರ, ಮತ್ತೆ ನೇರಳೆ ಗಿಡ, ಒಂದು 10 ಮಹಾಗನಿ ಗಿಡಗಳನ್ನ ಹಾಕಿದ್ದೀನಿ ಸರ್. ಇದು ಈಗ ನೀವು ಕೃಷಿ ಆರಂಭ ಮಾಡಿ ಎಷ್ಟು ಒಂದು ವರ್ಷ ಆಯ್ತಾ? ಈಗ ನಿಮ್ಗೆ? ನಾ ಕೃಷಿ ಆರಂಭ ಮಾಡಿ ಈಗ 18 ತಿಂಗಳಾಯ್ತು ಸರ್. 18 ತಿಂಗಳು ಸರ್. ಅಂದ್ರೆ ಈ ತೋಟಗಾರಿಕೆ ಕೃಷಿ ನಾನು ಮುಂಚೆನೂ ಕೂಡ, ಹೌದು ಸರ್, ಮುಂಚಿನ ಕೃಷಿ ಅನುಭವ ಇದೆ. ನಾನು ನಮ್ಮ ತಂದೆಯವ್ರ ಜೊತೆ ಎಲ್ಲ ಕೃಷಿ ಮಾಡಿದ್ದೀನಿ. ನಾವು ಅದೇ ನಮ್ಮ ತಂದೆಯವ್ರು ಏನ್ ಹೇಳ್ತಿರ್ ಕಳೆ ತೆಗೆಯೋದು, ಅದೆಲ್ಲ ಮೂಲ ಸೌಕರ್ಯಗಳು ಏನು ಇರ್ತಿರ್ಲಿಲ್ಲ. ಎತ್ತಿಲ್ಲೇ ಮಾಡ್ಬೇಕಾಯ್ತು, ಕುಂಟೆ ಇದರಲ್ಲೇ ಮಾಡ್ಬೇಕಾಯ್ತು. ಈಗೆಲ್ಲ ಟ್ರಾಕ್ಟ್ರಿ ಬಂದಿದೆ, ಬಿತ್ತಕ್ಕೆಲ್ಲ ಟ್ರಾಕ್ಟ್ರಿ. ಅವಾಗೆಲ್ಲ ಶೆಡ್ ಇಟ್ಕೊಂಡ್ಬಿಟ್ಟು ನಾವು ಕೈಯಲ್ಲೇ ಜೋಳ ಅವೆಲ್ಲ ಬಿತ್ತಾ ಇದ್ವಿ, ಗೊಬ್ಬರ ಹಾಕ್ತಾ ಇದ್ವಿ, ಹಿಂದೆಲ್ಲ ಈ ತರ ಎಲ್ಲ ಮಾಡ್ತಾ ಇದ್ವಿ. ಮಡಿಕೆ ಹೊಡಿಬೇಕಾರೆ, ಎಡೆ ಕುಂಟೆ ಹೊಡಿಬೇಕಾರೆ ಎಲ್ಲ ತಂದೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಆ ಒಂದು ಕೃಷಿ ನಮಗೆ ಒಳಗೆ ರೂಢಿಯಾಗಿದೆ. ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ, ಹೌದು ಸರ್, ಹೌದು, ಅದು ನಿಮ್ಮಲ್ಲಿ ಈಗ ಪ್ರೂವ್ ಆಗಿತ್ತು. ಅದೇನು ಇದು ಮಾಡ್ಬೇಕು ಸರ್. ಈಗ ಈ ದಾಳಿಂಬರಿಗೆ ಸರ್, ಯಾವುದೇ ಕೃಷಿಗೂ ಒಂದು ಗಿಡಗಳ ಬಗ್ಗೆ ತಿಳುವಳಿಕೆ ಬೇಕು, ವಾತಾವರಣದ ಬಗ್ಗೆ ತಿಳುವಳಿಕೆ. ಸರ್, ಹೌದು. ಇದೆಲ್ಲ ಫೀಡ್ಬ್ಯಾಕ್ ನಿಮ್ಮ ಎಲ್ಲಿ ತಗೊಳ್ತೀರಿ, ಹೇಗೆ ಮಾಡ್ತೀರಿ ಸರ್? ಇದಕ್ಕಿಂತ ಮುಂಚೆ ನಮ್ಮ ಚಿಕ್ಕಪ್ಪವರು ಇಲ್ಲಿ ಅಂದರೆ ಹಗರಿಬೊಮ್ಮಳ್ಳಿ ತಾಲೂಕು ಇಟಗಿ ಗ್ರಾಮ ನೆಲಕುದುರೆ ಹಳ್ಳಿ ಅಂತ ಹೇಳಿ, ಅಲ್ಲಿ ಸುಮಾರು ಒಂದು 10 ವರ್ಷದಿಂದ ಅವರು ದಾಳಿಂಬೆ ಬೆಳೀತಾ ಇದ್ರು. ಅಲ್ಲಿ ನಮ್ಮದು ನೆಂಟು ಹೆಂಗಿದೆ ಅಂದರೆ, ನಾನು ಯಾವಾಗಾದ್ರೂ ವೀಕ್ಲಿ ರಜೆ ಸಿಕ್ಕಿದ್ರೆ ಆ ದಾಳಿಂಬೆ ತೋಟಕ್ಕೆಲ್ಲ ಹೋಗ್ತಾ ಇದ್ವಿ ಫೀಡ್ಬ್ಯಾಕ್ ತೊಗೊಂತ ಇದ್ವಿ ಅವ್ರ ಹತ್ರ ಏನೇನು ಮಾಡಬೇಕು ಅಂತೇಳಿ. ನಾನು ಸುಮಾರು ನನಗೆ ಗೊತ್ತಿರೋದಂಗೆ ಅವ್ರು ಗಿಡ ನಾಟಿ ಮಾಡಿದ್ದೆ ಇರೋದು ಬೆಳೆ ಬೆಳೆಯವರೆಗೂ ನಾನು ಅವಾಗವಾಗ ನನಗೆ ರಜೆ ಸಿಕ್ಕಾಗೆಲ್ಲ ಹೋಗ್ತಾ ಇದ್ದೆ, ಮುಂಚೆ ಕಂಪ್ನಿ ರಜೆ ಸಿಕ್ಕಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ವಿಷಯ ತಿಳ್ಕೊಂಡು ಬರ್ತಾ ಇದ್ದೆ. ತಿಳ್ಕೊಂಡು ಬಂದ್ಬಿಟ್ಟು ನಾನು ಈ ಥರ ಏನಾದರೂ ಮಾಡಬೇಕಲ್ಲ ಸಾಧನೆ ಅಂತ ಹೇಳ್ಬಿಟ್ಟು ನಾನು ದಾಳಿಂಬೆ ಆಯ್ಕೆ ಮಾಡ್ಕೊಂಡೆ ಸರ್. ನಿಮ್ಮ ಈ ದಾಳಿಂಬೆ ಬೆಳೆಗೆ ನಿರ್ವಹಣೆ ಏನೇನು ಮಾಡ್ತಾ ಇದ್ದೀರಿ ಸರ್? ಇದು ನಿರ್ವಹಣೆ, ನೀರಿನ ನಿರ್ವಹಣೆ ಹೇಗೆ, ಯಾವ್ಯಾವ ಹಂತದಲ್ಲಿ ನೀರು ಕೊಡ್ತಾ ಇದ್ರಿ? ಇನ್ನೊಂದು ಸರ್, ಇದು ನೀರನ್ನು ಅತಿ ಕಡಿಮೆಯಿಂದ ಬೆಳೆಯುವಂಥ ಬೆಳೆಯೋದು. ಹೌದಾ? ಹೌದು ಸರ್, ಹೌದು. ನೀರು ಹೆಚ್ಚು ಬೇಕಾಗಿಲ್ಲ. ಇದು ಬಿಸಿಲು ನಾಡಿನಲ್ಲಿ ಬರ್ತಕ್ಕಂಥ ಒಂದು ಬೆಳೆ. ಇದಕ್ಕೆ ಶೀತ ವಾತಾವರಣ ಅಂದರೆ ಆಗೋದಿಲ್ಲ, ಆಗಲ್ಲ. ಅದಕ್ಕಾಗಿ ಈ ಬೆಳೆಯನ್ನು ನಾನು ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಹನಿ ನೀರಾವರಿಯನ್ನು ಆಯ್ಕೆ ಮಾಡಿದ್ದೀನಿ ನಾನು. ಹನಿ ನೀರಾವರಿಗೆ ಏನು ಸರ್ಕಾರದಿಂದ? ಸರ್ಕಾರದಿಂದ ಸಹಾಯಧನ ಸಿಕ್ಕಿದೆ ಸರ್. ಇದರಿಂದ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿದಾಗ ಸುಮಾರು ಒಂದು 45-50 ಸಾವಿರ ಆಗಿತ್ತು ತೋಟದೆಲ್ಲ ಪೂರ್ತಿ ಎಲ್ಲ ನಿರ್ವಹಣೆ ಮಾಡಲಿಕ್ಕೆ. ಅದರಲ್ಲಿ ನಮಗೆ ಇದ್ರದ್ದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನನಗೆ 30,000 ರೂಪಾಯಿ ತೋಟಗಾರಿಕೆ ಇಲಾಖೆಯಿಂದ ಮತ್ತು ಗ್ರಾಮ ಪಂಚಾಯತಿ ನರೇಗಾ ಇದರಿಂದ ಬಂದಿದೆ ಸರ್. ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಕೃಷಿಯಲ್ಲಿ ತೊಡಕೊಂಡ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಹೌದು ಸರ್, ಇದಾವೆ. ಪಡ್ಕೊಳ್ಬೇಕು. ಹೌದು, ಹೌದು ಸರ್, ಹೌದು. ಈಗ ಬೆಳೆ ಬೆಳಿಲಿಕ್ಕೆ ಕೂಡ ಯಾವ್ದಾದ್ರು ಅರಣ್ಯ ಬೆಳೆ ಮಾಡ್ಲಿಕ್ಕಾದ್ರೂ ಕೂಡ ಸರ್ಕಾರದಿಂದ ಎಷ್ಟೋ ಕ್ಯಾಂಪ್ ಮಾಡಿಬಿಟ್ಟು ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಉಜ್ಜಿನಿಯಲ್ಲಿ ಸುಮಾರು ಜನ ಬಹಳಷ್ಟೆಲ್ಲ ಬಂದಿದ್ದಾರೆ, ಹೇಳಿದ್ದಾರೆ ನೀವು ಈ ಥರ ಶ್ರೀಗಂಧ ಬೆಳೀರಿ, ಮಹಾಗನಿ ಏನಾದ್ರು ಇದ್ರೆ ಹಾಕಿ, ಇನ್ನು ಬೇರೆ ಬೇರೆ ಅನೇಕ ಬೆಟ್ಟದ ನೆಲ್ಲಿಕಾಯಿ ಅಂತವೇನಾದ್ರು ಇದ್ರೆ ಇದು ಮಾಡಿ ಅಂತ ಹೇಳಿಬಿಟ್ಟು ಕೂಡ ಅವರು ಹೇಳಿದ್ದಾರೆ. ನಾವು ಅನೇಕ ಸಾರಿ ಫ್ರೀ ಇದ್ದಾಗ ಇಲ್ಲೇ ನಮ್ಮ ಕೂಡಲಿಗೆ ತಾಲೂಕಲ್ಲಿ ಅರಣ್ಯ ಇಲಾಖೆ ಇದಕ್ಕೆಲ್ಲ ಪ್ಲಾಂಟಿಗೆಲ್ಲ ಹೋಗಿ ಬರ್ತಾ ಇರ್ತೀವಿ. ಈಗ ದಾಳಿಂಬೆ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿದ್ಯಾ ನಿಮ್ಗೆ ಏನಾದ್ರು ಫಸಲು? ನಮ್ದು ಈ ಸರ ಫಸ್ಟ್ನೇ ಇಳುವರಿ ಸರ್. ಬಂದಿದ್ಯಾ? ಇನ್ನು ಇಲ್ಲ ಸರ್, ಈಗ ಜನವರಿ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ನಾನು ಇದರಲ್ಲಿ ಬಿಟ್ಟಿದ್ದೆ, ಇಲ್ಲಿ ಆಗಸ್ಟ್ ಅಲ್ಲಿ ಸ್ಪ್ರೈ ಬರುತ್ತೆ. ಆ ಸ್ಪ್ರೈ ಮಾಡಿದಾಗ ಏನಾಗುತ್ತೆ, ಎಲೆಗಳೆಲ್ಲ ಉದುರು ಹೋಗುತ್ತೆ, ಎಲೆಗಳೆಲ್ಲ ಉದುರು ಹೋಗಿ ಅದು ಚಿಗುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಚಿಗುರ್ಲಿಕ್ಕೆ ಪ್ರಾರಂಭ ಹೋದಾಗೆ ಆ ಎಲೆ ಒಳಗೇನೆ ಮೊಗ್ಗು ಸ್ಟಾರ್ಟ್ ಆಗಿಬಿಟ್ಟು ಅಲ್ಲಿಂದ ಬೆಳೆ ಇದಾಗುತ್ತೆ ಸರ್. ಒಳ್ಳೆ ಚೆನ್ನಾಗಿ ಸುಮಾರು ಒಂದು 100-120 ಮೊಗ್ಗುಗಳೆಲ್ಲ ಇಳಿತು ಗಿಡದಲ್ಲಿ. ಈ ತರ ಅಕಾಲಿಕ ಮಳೆ ಜಾಸ್ತಿ ಆಗಿಬಿಟ್ಟು ಈ ಸರ ಎಲ್ಲ ಪೂರ್ತಿ ಮಗ್ಗುಗಳೆಲ್ಲ ಬಿದ್ದೋಗ್ಬಿಟ್ಟು ಅದಕ್ಕೋಸ್ಕರ ನಾವು ಅದಕ್ಕೆ 3 ತಿಂಗಳು ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಏನು ಬೆಳೆ ಬಿಡ್ಲಿಕ್ಕೆ ಹೋಗಿಲ್ಲ. ಜನವರಿಂದ ಮತ್ತೆ ಬೆಳೆಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಈ ಬೆಳೆಗೆ ಏನೇನು ಕೊಡ್ತೀರಿ ಅಂದ್ರೆ, ಈಗ ಗೊಬ್ಬರ ಆಗಿರ್ಬೋದು, ಔಷಧಿ ಸಿಂಪರಣೆ ಆಗಿರ್ಬೋದು ಸರ್? ನಮ್ಮ ಒಂದು 4-5 ಎಮ್ಮೆ ಇದಾವೆ, ಒಂದು 2 ಆಡು ಇದಾವೆ, ಮತ್ತೆ 2-1 ಕುರಿ ಇದಾವೆ. ಅವೆಲ್ಲ ಕುರಿಗಳ ಗೊಬ್ಬರನ

ನಮ್ಮ ಯುವಕರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಿ? ಯುವಕರಿಗೆ ನಾನು ಹೇಳ ಬಯಸಿದ ಎರಡೇ ಮಾತು ಸರ್, ಒಂದು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಜೊತೆಗಿದ್ದೇ ಹೋಗ್ಬೇಕಂದ್ರೆ ಕೃಷಿಯನ್ನು ಅವಲಂಬನೆ ಆಗ್ರಿ. ಇಲ್ಲಪ್ಪ ನಾನು ಒಳ್ಳೆ ಸ್ಯಾಲ್ರಿ ಇದೆ, ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ತಂದೆ ತಾಯಿಯವರು ಕೃಷಿ ಏನಾರು ಮಾಡ್ತಾ ಇದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ಬೋದು ಸರ್. ಒಟ್ಟಾರೆ ಕೃಷಿ ಮೂಲೆಗುಂಪಾಗಬಾರ್ದು. ಮೂಲೆಗುಂಪಾಗಬಾರ್ದು ಸರ್. ನೆಕ್ಸ್ಟ್ ನಾನು ನನ್ನ ಮಕ್ಕಳಿಗೆ ಹೇಳೋದು ಇಷ್ಟೇ ಸರ್, ಮುಂದೆ ಒಂದು ದಿವಸ ನಮಗೆ ಜಾಸ್ತಿ ಬೆಲೆ ಬರದೆ ಕೃಷಿಗೆ, ನಾವು ಯಾವ ದೇಶದಲ್ಲಿ ಹೋಗಿ ಏನ್ ಕೆಲಸ ಮಾಡಿದ್ರು ಲಾಸ್ಟ್ ನಮ್ಮ ಮನೆಗೆ ನಾವು ಬರಲೇಬೇಕು, ನಮ್ಮ ಭೂಮಿಯಲ್ಲಿ ಇರಲೇಬೇಕು, ನಮ್ಮ ಮನೆಯಲ್ಲೇ ನಾವು ಜೀವನ ನಡೆಸಬೇಕು. ಒಳ್ಳೆಯದು ವೀರೇಶ್ ಅವರೇ, ನಮ್ಮ ಆಕಾಶವಾಣಿ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ತೋಟಗಾರಿಕೆ ಕೃಷಿ ಕುರಿತು ವೀರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ತರಕಾರಿ ಕೃಷಿ ಕುರಿತು ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ರೈತರಿದ್ದಾರೆ, ಅವರು ನಂದಿಬಂಡಿ ಗ್ರಾಮದವರು, ಪ್ರಕಾಶ್ ಅಂತೇಳಿ. ಪ್ರಕಾಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರಕಾಶ್, ನೀವು ಸ್ವಂತ ಊರು ನಂದಿಬಂಡಿ? ನಂದಿಬಂಡಿ ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನಮ್ಮದೊಂದು 3.5 ಎಕರೆ ಸರ್. 3.5 ಎಕರೆ ಇದೆ. ಏನೇನು ಬೆಳೀತಿದ್ರಲ್ಲ? ತರಕಾರಿ ಮಾಡಿ ಸರ್, ಈಸ್ತಿನ ಬೀಳದ್ದು ನೀರಲ್ಲಿ ಕೈ, ಈಗ ಸ್ವಲ್ಪ ಸಣ್ಣ ಹೊಡಿತೇವೆ ನೀರು, ಅವ್ರನ್ನ 2 ಮೋಟ್ರ್ ಖಾಲಿ ಇಟ್ಕೊಂಡು ತರಕಾರಿ ಮಾಡಿ ಸರ್. ತರಕಾರಿ ಮಾಡ್ತಾ ಇದ್ರಿ. 3.5 ಎಕರೆ ನಿಮ್ದು ಸ್ವಂತನಾ? ಇಲ್ಲ ಸರ್, 3 ಅಂತ ಮಾಡಿದ್ವಿ. ಅಂತಂಬರು ಇದ್ರಿ. ನಿಮ್ಗೆ ಎಷ್ಟು ಬಂದಿದೆ? ನಮಗೆ 1 ಎಕರೆ ಬಂದದ ಸರ್. 1 ಎಕರೆ ಬಂದಿದೆ. 1 ಎಕರೆ ಬಂದದ ಸರ್. 1 ಎಕರೆಯಲ್ಲಿ ಏನೇನು ಬೆಳಿಲಿಕ್ಕೆ ಸಾಧ್ಯತೆ ಇದೆ? ನೀರಲ್ಲಿಗೆ ನಾಕತಿ ಸಣ್ಣ ನೀರು ಸರ್. ಒಂದು ಮಡಿ 2 ಮಡಿ ಅದ್ರಾಗ. ಒಂದು ಬೋರಲ್ಲಿ ನೀರಿದೆಯಾ? 2 ಬೋರ್ ಅದ ಸರ್. ಅದ್ರಾಗ ನಮ್ಮ ಮನ್ನಾರ್ದೊಂದು ಬೋರ್ ಇಸ್ಕೊಂಡಿವಿ ನೀರು. ಇವಾಗ ಅವ್ರು ಬೀಳೈತೆ, ಈ ತರಕಾರಿ ಬದುಕ ಪೂರ್ತಿಯಾಕ ಬಿಟ್ಕೊಡಪ್ಪ ಅಂತಂದಿವಿ. ಬಿಟ್ಕೊಟಾನ? ಬಿಟ್ಕೊಟ್ಟಿದ್ದಾರೆ. ಬಿಟ್ಕೊಟ್ಟಾರೆ ಸರ್. ಈಗ 2 ನೀರು ಕಲಿ ಇಟ್ಕೊಂಡು 1-2 ತುಂಡು ಮಾಡಿ ಸರ್, ಇನ್ನೊಂದು 1.5 ಎಕರೆ ಹಂಗೆ ಬೀಳ್ಬಿಟ್ಟು ಸರ್, ನೀರಾಗಲ್ಲ ಅಂತ. ನೀರಾಗಲ್ಲ ಅಂತ. ಈಗ ಎಷ್ಟು? 1 ಎಕರೆ. 1/2 ಎಕರೆ ಮಾಡ್ತೀವಿ. 1/2 ಎಕರೆಯಲ್ಲಿ 2 ಐಟಮ್ ಮಾಡಿ ಸರ್. 2 ಐಟಮ್ ಮಾಡಿದ್ರಿ. ಏನೇನು ಬೆಳಿತೀರಿ? ಈಗ ತಮ್ಮಟೆ ಹಾಕಿ ಸರ್, ಜವಳಿ ಗಿಡ ಊರಿವೆ. ಅವೆರಡು ಸರ್. ಈಗ ನೀವು ಕೃಷಿ ಮಾಡೋದು ಯಾವಾಗಲಿಂದ ಕಲ್ತ್ರಿ? ಸಣ್ಣರದಾಗ ಅದ ಕೆಲಸ ಸರ್, ಬೇಸಾಯ. ಶಾಲೆ ಓದಿದ್ರೆ? ಶಾಲೆ ಭಾಳ ಓದಿದ್ರು ಸರ್. ಅವಾಗ 8ನೇ ಕ್ಲಾಸ್ ಸಣ್ಣರದಾಗ ಓದಿ ಬಿಟ್ಟುಬಿಟ್ಟಿವಿ, ಬರೀ ಬೇಸಾಯ ಮಾಡ್ಕೊಂಡು. ಎಷ್ಟು ವರ್ಷ ವಯಸ್ಸಿಗೆ ನಿಮಗೆ? 35 ಅದಾವ ಸರ್. 35 ವರ್ಷ ಇದಾವ. ನಿಮ್ಮ ತಂದೆ ಕಾಲದಿಂದಲೂ ವ್ಯವಸಾಯ ಮಾಡ್ತಾ ಬಂದ? ನಮ್ಮ ತಂದೆ ಕಾಲದಿಂದ ಬೇಸಾಯ ಮಾಡ್ಕೊಂಡು. ವ್ಯವಸಾಯ ಮಾಡ್ತಾ ಇದ್ದೀವಿ. ಬೇಸಾಯ ಮಾಡಿ. ಈಗ ನೀವು ಆಗ ಕೃಷಿ ಮಾಡ್ತಾ ಇದ್ದಕ್ಕೆ ನಿಮ್ಮ ತಂದೆ ಕಾಲಘಟ್ಟಕ್ಕೂ ಈಗ್ಗೂ ನೀರು, ಅವಾಗ ಮಳೆ ಅದೆಲ್ಲ ಪ್ರಮಾಣ ಚೆನ್ನಾಗಿತ್ತು ಅನ್ಸುತ್ತಾ? ಅವಾಗ ಚೆನ್ನಾಗಿತ್ತು ಬಿಡು ಸರ್. ಅವಾಗ ಹಾಕ್ಸ್ದಲ್ಲೇ ನೀರು ಬಿಡವು, ಬೇಡ ಕ್ಯಾರಿಗಳು ಕುಂಟಿಗಳು ತುಂಬವು. ಮತ್ತೆ ಕ್ಯಾರಿಲಿದ್ದ ನೀರು ಬರ್ತದ, ಹಾಗೆ ಹೆಚ್ಚಾಗಿ ಹೆಚ್ಚಿಗೆಂದು ಮನೆಯಾರ ಮಾಡ್ಕೊಂಡು ಒಟ್ಟು ಜೀವನ ಮಾಡ್ತೀವಿ ಸರ್. ನೆಲ್ಲ ಪಲ್ಲ ಬೆಳ್ಕಂದು ಮಾರಲ್ದಂಗ. ಈಗ ಯಾರು ನೆಲ್ಲ ಪಲ್ಲಲ್ಲ ಸರ್, ಯಾರು ಮಳೆನೇ ಆಗಂಗಲ್ಲ ಸದ್ಯ. ಅಂದ್ರೆ ಈಗ ನೀವು ಈಗ ಏನು ಭೂಮಿ ಮಾಡ್ತಾ ಇದ್ರಿ, ಆ ಭೂಮಿಯಲ್ಲಿ ಹಿಂದೆ ನೆಲ್ಲು ಬೆಳಿತಿದ್ರಿ? ಗದ್ದೆಗಳಾಗ ನೆಲ್ಲು ಬೆಳಿತಿದ್ವಿ ಸರ್. ಇವಾಗ ಕೆರೆನ ತುಂಬಾಗಲ್ಲ, ಸರಿ ಮಳೆ ಏನೂ ಆಗಲ್ಲ ಸರ್. ಯಾ ನೆಲ್ಲಲ್ಲಿ ಏನಲ್ಲ, ಮತ್ತೆ ಆದ ಟಾಕತ್ತಣದು ಚಜ್ಜಿ ಬಿತ್ತದ, ಅಲ್ಸಂದಿ ಬಿತ್ತದ. ಅವು ಬಂದಟ್ಟು ಬರ್ತಾವೆ, ಇಲ್ಲಿ ನಪ್ಪರು ವಾಣಿಗೆ ಹೋದ್ರೆ ಮತ್ತೆ ಕುರಿ ಮೇಸರಿ, ಕುರಿ ಮೇಸರಪ್ಪ ಅಂತ ಹೇಳೋದು ಬಿಟ್ಬಿಡೋದು ಅಷ್ಟೇ. ಈಗ ನಿಮಗೆ 1 ಎಕರೆ ಭೂಮಿ ನೀವು ಮಾಡ್ತಾ ಇದ್ದೀರಿ, ಈ 1 ಎಕರೆ ಭೂಮಿಯಲ್ಲಿ ವರ್ಷ ಒಂದೇ ರೀತಿಯ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಥವಾ ಬೇರೆ ಬೇರೆ ಥರ ಬೆಳೆ? ಬೇರೆ ಬೇರೆ ಬೆಳೆ ಬೆಳಿತೀವಿ ಸರ್. ಒಂದು ವರ್ಷ ಅಲ್ಸಂದೆ ಹಾಕಿದ್ವಿ, ಒಂದು ವರ್ಷ ಮೆಕ್ಕೆಜೋಳ ಹಾಕೋದು, ಒಂದು ವರ್ಷ ಇಂಥವು. ಈಗ ನೀರು ಬ್ಯಾಸಿ ಟೈಮ್ನಾಗ ಮುಂಗಾರಿಗೆ ಏನೇನು ಮಾಡ್ತೀರಿ ನೀವು? ಮುಂಗಾರಿಗೆ ಅಲ್ಸಂದಿ ಬಿತ್ತು ಬಿಡ್ತೀವಿ ಸರ್. ಮತ್ತೆ ಅಲ್ಸಂದಿ ಬಿತ್ತೀವಿ, ಅದು ಆದ್ರೆ ಹಾಕತ್ತಿ ಹೋದ್ರಾಕತ್ತೆ, ಮಳೆ ಬಂದ್ರೆ ಹಾಕತ್ತೆ, ಇಲ್ಲಪ್ಪ ಅಂದ್ರೆ ಇಲ್ಲ. ಈಗ ನೀರು ನೀರಾಗೆಲ್ಲ ವಾಸಾಕ. ಮತ್ತೆ ಹೋದ್ರೆ ಬಿಡಪ್ಪ ಏನಾನ. ಮಳೆಗಾಲದಲ್ಲಿ ಸಹಿತ ನಿಮ್ ಬೋರಲ್ಲಿ ನೀರು ಇರೋಗಲ್ಲ? ಇಲ್ಲ ಇಲ್ಲ ಸರ್, ಒಳ್ಳೆಯದಲ್ಲ. ಹೌದಾ? ಒಳ್ಳೆಯದ. ಅವಾಗೂ ಕಮ್ಮಿ ಇರ್ತದೆ? ಅವಾಗ ಕೂಡ ಕಮ್ಮಿ ಇರ್ತದೆ. ಈಗೇನು ಸಣ್ಣ ಹೊಡಿತೇವಲ್ಲ ಸರ್, ಒಂದಿನ ಅಷ್ಟೇ ಹೊಡೆಯದವ. ಮಳೆಗಾಲದಲ್ಲೂ? ಮಳೆಗಾಲದಾಗ ಕೂಡ ಅಷ್ಟ ಹೊಡಿತೇವೆ. ಈಗ 1 ಇಂಚ್ ನೀರು ಎದಕ್ಕೆ ಆಗತ್ತಪ್ಪ, ಇದು ಹೊಲಕ್ಕೆ ಒಂದು ಮುರಿಗಾಗಲ್ಲ ಅನ್ನೋದು. ನಾವು ಇನ್ನೊಂದು ಬೋರ್ ಹಾಕ್ಸ್ಬಿಡೋದು, ಅದಂಗೆ ಬೀಳ್ದಂಗೆ ಆಗ್ಬಿಡೋದು. ಓಹೋ. ಇನ್ನೊಂದು ನೋಡಿಬಿಡೋ ಅಂತ ಅಡಿಯಾಗ ನಾ ದೇವ್ರದ್ದ ನೋಡ ಏನ ಉಡ್ಸ್ಯನ್ ಹುಲ್ ಬೇಡ ತಿನ್ಸಾಗಲ್ಲ ಅನ್ನೋದು. ಮತ್ತೆ ಒಂದು ಮಾಡೋದು ಹಿಂಗಾಗಿ ಹಿಂಗಾಗಿ ಎಲ್ಲ ಎದುರು ಮಾಡ್ಕೊಂಡು ಹೊಲ ಬೇಡ, ಹೊಲ ಸಾಹಸ ಬೇಡಪ್ಪ, ಎರ್ದಂಗೆ ಕರೆದ್ರದ್ದು ಕೂಲಿ ಮಾಡ್ಬೇಕು. ಹಂಗಂದ ಸುಮ್ಮ ಆಗ್ಬಿಡಿ ಸರ್. ಒಂದು ಸ್ವಲ್ಪ ಒಂದು ತುಂಡ ಅರಿ ಹೊಲಕ್ಕೆ ನೀರು, ನಮ್ಮ ಮಟ್ಟಿ ಜೀವನ ನಡಿಲ್ಲ, ಸೊಪ್ಪು ಸೇದಿ ಹಾಕ್ಯಂದು ಮಾಡ್ಕೊಳೋಣ ಅಂತ. ತರಕಾರಿ ನಿಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸತ್ತ ಇದೆಯಾ ತರಕಾರಿ ಬೆಳಿತೀವಿ? ತರಕಾರಿ ರೇಟ್ ಇದ್ರೆ ತರಕಾರಿ ಸರ್. ಇವಾಗ ನೋಡು ಬೆಳೆದಾಗ ಇವಾಗ ಹಣ್ಣು ಬಿಟ್ಟವು ರೇಟ್ ಅಲ್ಲ. ಹಂಗಾಗಿ ಇನ್ಯಾರು ರೈತರು ಉಳಿತಾರೆ ಸರ್. ಟೊಮೆಟೊ ಹಾಕಿ ಎಷ್ಟು ದಿನ ಆಯ್ತು ಈಗ? ನಮ್ಮದು ಈಗ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. 3 ತಿಂಗಳ ಹಿಂದೆ ರೇಟ್ ಇತ್ತು? ಮೂರು ತಿಂಗಳ ಇನ್ನೂ ತಿಂಗಳ ಮುಂದೆ ರೇಟ್ ಹತ್ತು ಸರ್, ನಮ್ಮ ಹಣ್ಣು ಬಂದದ್ದಲ್ಲ ಆ ಟೈಮ್ನಾಗ. ನಿಮ್ಮ ಬೆಳೆ ಬಂದಿದೆ ಬೆಲೆ? ಹ್ಞೂ ಸರ್, ಒಂದು ತಿಂಗಳಾತು ಸರ್ ನಾವು ಹಣ್ಣರೇ ಕತ್ತೆ, ಈಗ ಅವಲ್ಲಿದ್ದ ರೇಟನ ಸಿಕ್ಕಲ್ಲ, ತುಂಬ ಕಡಿಮೆ ಆಗಿದೆ. ತುಂಬ ಕಡಿಮೆ ಆಗಿದೆ ಸರ್, 70 ರೂಪಾಯಿ ಒಂದು ಬಾಕ್ಸ್, 50 ರೂಪಾಯಿ ಒಂದು ಬಾಕ್ಸ್ ಹಿಂಗಾಕ ಸರ್. ಒಂದು ಬಾಕ್ಸಲ್ಲಿ ಎಷ್ಟು ಕೆಜಿ ಇರ್ತದೆ? ಒಂದು 30 ಕೆಜಿ ಬರುತ್ತೆ ಸರ್. ಸರ್, ಈಗ ಇದೇ ರೀತಿ ಹಿಂಗಾದ್ರೆ ಲಾಸ್ ಆಗ, ಒಂದು ನಿಮಗೆ ಸಮಸ್ಯೆ ಈಗ ಅಲ್ಲಿ ಅಂದರೆ ಭೂಮಿಯಲ್ಲಿ ನೀರಿಲ್ಲ ಮತ್ತು ಬೆಲೆ ಸಮಸ್ಯೆ, ಎರಡು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಏನಾದರೂ ಪ್ರಯತ್ನ? ಏನಲ್ಲ ಸರ್, ಏನು ಪ್ರಯತ್ನ ಮಾಡಿದ್ರೆ ಈಗ ನೀರು ಕಡಿಮೆ ಬಯಸುವಂಥ ಬೆಳೆಗಳನ್ನು ಏನಾದರೂ ಬೆಳೆಯೋಣ? ಏನು ಮಾಡಿದ್ರು ಕೂಡ ನೀರು ಮಳೆ ಅಂತ ಬೇಕಲ್ಲ ಸರ್, ಮಳೆ ಇಲ್ಲದ್ರೆ ಬೋರೆ ನೀರನ್ನ ಬೇಕು. ಈ ಮಳೆ ವರ್ಷಕ್ಕೆ 2 ಮಳೆ ಆಗ್ಯಾವ ನಮಗೆ, ಹೌದು ಅಷ್ಟೇ, ಮಳೆನೇ ಇಲ್ಲ, ಮಳೆನೇ ಇಲ್ಲ. ಈಗ ಹೋಗಿ ಬಿತ್ತು ಬಂದಿದ್ವಿ, ಎಲ್ಲ ಅಲ್ಸಿಂದ ಬಿತ್ತಿದ್ವಿ, ಕುರಿನ ಮೇಸಿಟ್ಬಿಟ್ಟಿವಿ ಅಷ್ಟು ಅಷ್ಟೇ. ಒಟ್ಟು ಕಾಯಿನೂ ಕಟ್ಟಲಿಲ್ವಾ? ಏನು ಇಲ್ಲ ಸರ್, ಬಿತ್ತೇ ಮಳೆ ಕಂಡ್ರೆ ದಪ್ಪಟ್ಟು ಮಳೆನೇ ಬರಲಿಲ್ಲ, ಅದಕ್ಕೆ ಲಾಸ್ಟ್ ಕೊನೆವರೆಗೆ ಮಳೆ ಬರಲ್ಲ, ಅದು ಅಣಿಗೆ ಹೋಗೋವರೆಗೆ. ಮಣ್ಣಿ ಕುರಿ ಬಿಟ್ಬಿಡ್ರ ಅಂತ ಕುರಿ ಮೇಯಿಸಿಬಿಟ್ಟು ಸರ್. ಈಗಿರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ನೀವು ಟಮಾಟೆ ಮತ್ತು ಚೌಳಿಕಾಯಿ ಇವೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈಗ ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಈ ಟಮಾಟೆ ಬೆಳೆಗೆ ಏನೇನು ಆರೈಕೆ ಮಾಡ್ತೀರಿ, ಏನೇನಿಲ್ಲ? ಏನಲ್ಲ ಸರ್, ಸಣ್ಣ ನೀರ, ಹ್ಞೂ, ಅದ್ರಾಗ ಚಲ್ಕಿ ತಗೊಂಡು ಸಾಲಿನಾಗ ಅಷ್ಟೇ ಹೋಗಂಗ ಹೊಲ ತುಂಬನ್ ಬಿಡಂಗಲ್ಲ ಸರ್, ಹಿಂಗೆ ಸಾಲು ಮಾಡಿರ್ತೀವಲ್ಲ ಆ ಸಾಲಿನಾಗ ಅಷ್ಟೇ ಹೋಗಂಗ ಚಲ್ಕಿ ತಗೊಂಡು ಒಡ್ಡ ಹಾಕ್ಬಿಟ್ಟಿನಿ ಸರ್. ಹಿಂಗೆ ಈಗ ದೊಡ್ಡ ನೀರಾದ್ರೆ ಬಳಸಿಬಿಡ್ಬೋದು ಸರ್, ನಮ್ಮ ಸಣ್ಣ ನೀರಲ್ಲ ಒಡ್ಡ ಹಾಕಿ ಅಂದ್ರೆ ಹಂಗ ಸಾಲಿನಾಗ ಗಿಡ ಬಡ್ಡಾಗ ಅಷ್ಟೇ ತೋದ್ಕಾಂತ. ಕೆಲವು ಹನಿ ನೀರಾವರಿ ಅಂತ ಮಾಡ್ತಾರೆ, ಸಣ್ಣ ಪೈಪ್ ಹಾಕಿ ಅದು ಮಾಡ್ತಾರೆ ಸರ್, ಗಿಡದ ಬೇರಿಗೆ ನೀರು ಹೋಗೋ ಹಾಗೆ ಮಾಡ್ತಾರೆ ಹನಿ ನೀರಾವರಿ. ಇಂಥದ್ದೇನಾರು ಪ್ರಯೋಗ ಮಾಡಿದ್ರ ನೀವು? ಇಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್, ಹನಿ ನೀರಾವರಿ ಮಾಡಿಕೊಡ್ರಿ ಅಂತಂದು ನಮ್ಮ ಕೃಷಿಲಿಕ್ಕಾಗ ಮಾಡಿ ಕೊಡ್ತೀವಿ ಅಂತಂದ್ರೆ, ನಾವು ಈಗ ಅದಕ್ಕೆ ಅವ್ರಿಗೆ ಬಂದು ನೋಡಿರಿ ಸರ್, ಅವ್ರು ಅದು ನಮ್ಮ ನೀರು ಒಂದು ಇಂಚ್ ಆದ್ರೂ ಕೂಡ ಹಿಂಗೆ ಬಿಟ್ಬಿಟ್ಟು ಹೊಡಿತೈತೆ ಸರ್. ಅದು ಬಿಟ್ಬಿಟ್ಟು ಹೊಡಿದ್ನಪ್ಪ ಅಂದ್ರೆ ಡ್ರಿಪ್ ಮಾಡೋಕೆ ಸರಿಯಾಗಲ್ಲಪ್ಪ, ಒಂದು ಇಂಚ್ ಕಂಟಿನ್ಯೂ ಹಂಗೆ ಬಿಡ್ಲಂಗೆ ಹೊಡಿಬೇಕು. ಹಂಗಾರ ನೀನು ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ವಾಲ್ ಮಾಡಿ ಕೊಡ್ತೀವಿ, ತಿರ್ಕೊಂತ ಹೋಗ್ಬಾರತ್ತೆ. ಇದು ಬಿಟ್ಬಿಟ್ಟು ಹೊಡಿತೈತೆ ನೀರು, ಎಲ್ಲೇನ ಸುಮ್ಮನೆ ಸಣ್ಣದೊಂದು ಒಂದು 20-30 ಗುಂಡಿ ಮಾಡ್ಕೊಂಬಿಡು, ಅದಕ್ಕೆ ಪಾಟ್ ಹಾಸ್ಕೊಂಬಿಡು, ಒಂದಿನ ಆಗ್ಲಲ್ಲ ಖಾಲಿ ಇಟ್ಕೊಂಡು ತಿರುಗಿನ ಕರೆಂಟ್ ಬರ್ತಲ್ಲ, ನೀರು ಈ ನೀರೆಲ್ಲ ಖಾಲಿ ಇಟ್ಕೊಂಡು ಒಂದೊಂದೇ ಸಾಲಿ ಬಿಡ್ಕ ಅಂತ ಹೋಗಕ್ ನೀನು ಅಂತ ಹೇಳಿದ್ರೆ ಆಯ್ತು ಬಿಡಪ್ಪ, ಹಂಗ ಮಾಡೋಣ ಅಂತ ಹಂಗೆ ಮಾಡ್ತೀವಿ. ಹಂಗ ಮಾಡ್ತದೆ ಸರ್, ನೀರು ಸ್ಟಾಕ್ ಮಾಡ್ಕೊಳ್ತೀವಿ, ನೀರು ಸ್ಟಾಕ್ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಏನು ಮಾಡ್ಕೊಂಡಿದ್ರಿ ನೀರು ಸ್ಟಾಕ್ ಮಾಡಿ? ಏನಲ್ಲ ಸರ್, ಅದು ಗುಂಡಿ ಕುಡಿಯಲ್ಲ ಸರ್ ನೀರು, ನಮ್ದು ಊಟಿನಲ್ಲ ಅದು. ಆ ಊಟಿಯಾಗಿ ಹೋಗಿ ಪ್ಲಾಸ್ಟಿಕ್ ಇಷ್ಟಿಕ್ ಏನಾರು ಹಾಕಿರ ಕೆಳಗೆ? ಇಲ್ಲ ಸರ್, ಎಲ್ಲ ಹಾಕಿ ಅದನ್ನ ಒಂಥರ ನೀರ ಕುಡಿಯಲ್ಲ ಸರ್ ನೆಲ, ನೀರು ಸೌಳ್ ಮಣ್ಣು ಅಂತ ಸರ್, ಅದು ನೀರು ಹಿಂಗಲ್ಲ, ನೀರು ಹಿಂಗಲ್ಲ, ಅದು ಸೌಳ್ ಮಣ್ಣು ಸರ್, ಅದ ಅದ್ರಾಗ ಮಾಡಿವೆ ಕುಡಿಯಲ್ಲ ನೀರು. ಅದು ಈಗ ಅದರಲ್ಲಿ ನೀರು ಸಂಗ್ರಹಿಸಿಕೊಂಡು ಈಗ ನಿಮ್ಮ ಟೊಮೊಟೊಗೆ ಬಿಡ್ಕೊಂತ ಹೋಗ್ತೀವಿ, ಬೆಳೆಸ್ಕೊಂತ ಹೋಗ್ತೀವಿ ಸರ್. ಅಷ್ಟು ನೀರಲ್ಲೇ, ಅಷ್ಟು ನೀರಲ್ಲೇ ಸರ್. ಈಗ ನೀವು ಟೊಮಾಟೆ ಮತ್ತು ಈ ಚೌಳಿಕಾಯಿಗೆ ಈ ಸಮಸ್ಯೆಗಳು ಏನೇನು ಬರ್ತವೆ ಹೆಚ್ಚಾಗಿ ಅಲ್ಲಿ? ಏನಿಲ್ಲ ಸರ್, ಇನ್ನೊಂದು ಆಯ್ತು, ಇನ್ನೊಂದು ಐದು ದಿನ ಏನಾದ್ರೆ ಅವು ಕೂಡ ಆಳ್ಬಿದ್ದು ಬಿಡ್ತೀವಿ, ಚಳಿ ಸ್ಟಾರ್ಟ್ ಆಗತ್ತೆ, ಮುಗಿತದೆ, ಬೂದಿ ರೋಗ ಬಿದ್ದು ಬಿಡ್ತದೆ. ಚಳಿ ಇದ್ರೆ ಬರಲ್ಲ ಸರ್, ಅದು ಚಳಿ ಇದ್ರೆ ಟೊಮಾಟೊ ಚೆನ್ನಾಗಿ ಬರಲ್ಲ, ಟೊಮಾಟಿ ಬರಲ್ಲ, ಜಳಿನ ಬರಲ್ಲ ಸರ್, ಇಬ್ಬಣಿ ಬೀಳ್ತಲ್ಲ ಮುಟುಕ ರೋಗ ಅಂತ ಬಂದ್ಬಿಡುದು ಸರ್. ಅದು ಆಟೋಮೆಟಿಕ್ ಆಗಿ ಬಂದ್ಬಿಟ್ರೆ ಅಂದ್ರೆ ಆಗಿವತ್ತು ಅಲ್ಲಿದ್ದ ಗಿಡನೇ ಎದ್ದಳಲ್ಲ, ಅದು ಆಗಿವತ್ತು ಇಲ್ಲಿ ಬಗೆಹರಿತಪ್ಪ ಇದೆ ಅನ್ನೋದು ಸುಮ್ಮನೆ ಆಗ್ಬಿಡೋದು ಸರ್ ಅಷ್ಟೇ. ಈಗ ಟೊಮಾಟೊಗೆ ಹೋಲಿಸಿದ್ರೆ ಚೌಳಿಕಾಯಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಅನ್ಸ? ಈಗ ಚೌಳಿಕಾಯಿ ಆಗೈತೆ ಸರ್. ಈಗ ಚೌಳಿಕಾಯಿ ಪ್ರಮಾಣ ಎಷ್ಟಿದೆ ನಿಮ್ಮಲ್ಲಿ ಈಗ, ಎಷ್ಟು ಹಾಕಿದ್ರಿ? ಸ್ವಲ್ಪ ಹಾಕಿವಿ ಸರ್, ಒಂದು 6 ಸಲ ಹಾಕಿವಿ, 6 ಸಲಿಗೆ ನೀರು ಹಾಕತ್ತೆ, ಅಷ್ಟಕ್ಕೆ ಸಾಕ್ಬಿಡು ಏನಂತ ತಂದು ಮತ್ತೆ ಉದ್ದಕ್ಕೆ ಮಾಡಿರೋ ಅದು ನೀರು ಕೂಡ ಆಗಲ್ಲ, ಸುಮ್ಮನೆ ಯಾಕೆ ಬಿತ್ತಿ ಬಣ್ಣ? ಅದೇನಾದ್ರೂ ಕೈ ಹಿಡಿದಿದೆಯಾ ನಿಮಗೆ? ಅದೇನಲ್ಲ ಸರ್, ಹಿಂಗೆ ನಮ್ಮ ಹೊಟ್ಟೆ ಜನ ನಡೆಸ್ತೈತೆ ಅಷ್ಟೇ, ಒಬ್ರು ಹೋದಕ್ಕಿಂತ ನಮ್ಮ ಮಗಳು ಹೆಣ್ಣು ಮಕ್ಕಳು ನಾನು ಮೂರ ಮತ್ತೆ ಹರ್ಕಂತೀವ, ಮತ್ತೆ ಮರ್ಮಲ್ ಶಾಂತಿ ಇದ್ದೇನೋ ಹಾಕಿಬಿಡ್ತೀವಿ ಸರ್ ಅಷ್ಟು ಕುಂತು. ಈಗ ಸರ್ಕಾರ ಈ ಥರದ ನೀರಿನ ಸಮಸ್ಯೆಗಳನ್ನು ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಯೋಜನೆಗಳ ಥರದ ಹಿಂಗು ಗುಂಡಿಗಳನ್ನು ಮಾಡಿರಿ, ನೀರನ್ನು ನಿಮ್ಮಲ್ಲೇ ಶೇಖರಣೆ ಇಟ್ಕೊಳ್ಳೋಂಗೆ ಮಾಡಿರಿ, ನಿಮ್ಮ ನೆಲದಲ್ಲೇ ಅದು ಹಿಂಗಿಕೊಂಡು ಹೋಗೋ ಹಂಗೆ ಏನಾದರೂ ಪ್ಲ್ಯಾನ್ ಮಾಡಿರಿ, ಬದುಗಳಿಗೆ ಇದನ್ನ ಮಾಡಿರಿ ಅಂತ ಹೇಳ್ತಾ ಇದ್ರಿ. ಇಂಥವೆಲ್ಲ ಮಾಡಿದ್ರೆ ನೀವೆಲ್ಲ ಹೇಗೆ? ಇವು ಒಡ್ಡುಗಳು ಹಾಕ್ಸಿದ್ದೀವಿ ಸರ್, ಹಾಕ್ಸಿದ್ರಿ, ಹಾಕ್ಸಿದ್ದೀವಿ ಸರ್, ಕೃಷಿಲಿಕ್ಕಿದಾಗ ಬಂದದ್ದು ಸರ್, ಒಡ್ಡೆಲ್ಲ ಹಾಕ್ಸಿದ್ದೀವಿ ಸರ್. ಅವು ನಮ್ಮ ತೇವ್ರ ನೆಲಗಳು, ಅದ್ರಾಗ ಸ್ವಲ್ಪ ಮಳೆ ದೊಡ್ಡ ಮಳೆ ಆದ್ರೆ ಮಾತ್ರ ನಡ್ಕೊಂತಾವೆ, ಅಲ್ಪ ಸ್ವಲ್ಪ ಮಳೆ ಆದ್ರೆ ನೆನದಲ್ಲ ಸರ್ ಅಂತ ಭೂಮಿ, ಸ್ವಲ್ಪ ಕಲ್ಸೆಟ್ ನೆಲಗಳು ಅಂತ ನಮ್ಮವು, ಅದು ನೀರು ಆಗದ ಎಷ್ಟು ಕಾಕತ್ತೆ ಅಷ್ಟು ಮಾಡ್ಕೊಳೋದು, ಉಳಿಕಿದ್ದು ಬೀಳ್ಬಿಟ್ಟು ಬಿಡೋದು ಸರ್, ಹಂಗೆ ಮಾಡ್ಕೊಂತ ಹೊಂಟಿ ಸರ್. ಸೊ ಈಗ ನೀರಿಂದು ನಿಮ್ಮ ಬೋರ್ನಲ್ಲಿ ನೀರಿಲ್ಲ, ಇರೋ ಸ್ವಲ್ಪ ಪ್ರಮಾಣದಲ್ಲಿ ಸಹಿತ ಹೆಚ್ಚಾಗೇನು ಮಾಡ್ಲಿಕ್ಕಾಗಲ್ಲ, ಆಗಲ್ಲ ಸರ್, ಆಗೋದಿಲ್ಲ, ಆಗಲ್ಲ. ಮತ್ತೆ ಮುಂದೆ ಸಹಿತ ನೀರು ಸಿಗುತ್ತೆ ಅಂತಕ್ಕಂಥ ಭರವಸೆ ನೀವು ಕಳ್ಕೊಂಡಿದ್ದೀರ ಸರ್? ಮುಂದೆ ಇದಲ್ಲದೆ ನಿಮಗೆ ಜೀವನ ನಿರ್ವಹಣೆಗೆ ಬೇರೆ ಏನು ಕೆಲಸ ಮಾಡ್ತೀರಿ? ಏನಲ್ಲ ಸರ್ ಹೆಂಗ ಕರ್ದರ್ದು ಕೂಲಿ ಮಾಡ್ಕೊಂತಿದ್ ನೋಡ್ರಿ ಬಟ್ಟೆ ಜೀವನ ಸುಖವಾಗಿರುತ್ತಪ್ಪ ಸುಮ್ಮ ಹೊಲಗಳ ಸಾಲ ಸಂಬಂಧಿ ಅದಕ್ಕೆ ಗೊತ್ತಾಗಣ ಅದು ಅನಿಸ್ತೈತೆ ಸರ್. ಬೇರೆ ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಕರ್ದರ್ದು ಕೂಲಿ ಮಾಡಿಬಿಟ್ರಾ ದಿವಸ ಇನ್ನೂರ ಐವತ್ತು ಹಂಗೆ ಕೊಡ್ತಾರೆ. ಗಂಡಾಳಿಗೆ ಎಷ್ಟು? ಗಂಡಾಳಿಗೆ 250 ಕೊಡ್ತಾರೆ ಸರ್. ಹೆಣ್ಮಕ್ಳಿಗೆ 130 ತನಕ ಕೊಡ್ತಾರೆ ಸರ್. ನಾವು ಹಂಗೆ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲೆಲ್ಲಿ ಹೋಗ್ತೀರಿ ಕೆಲಸಕ್ಕೆಲ್ಲ ನೀವು? ಯಾರನ್ನ ಕರಿ ಸರ್ ಕೂಲಿ ಮಾಡೋರು ಬರ್ತೇನಪ್ಪ ನೀನು ಅದು ಕೆಲಸ ಮಾಡಕ್ಕೆ ಅಂದ್ರೆ ಬರ್ತನಡಪ್ಪ ಅಣ್ಣ ಸರ್. ಅಲ್ಲ ನೀವು ಈ ತರದ ಕೆಲಸನಾದ್ರೂ ನಿಮ್ಮ ಸುತ್ತಮುತ್ತಲ ಇದೆಯಾ ಅಥವಾ ತುಂಬಾ ದೂರ ಹೋಗ್ಬೇಕಾ? ಇಲ್ಲ ಸರ್, ನಮ್ಮ ಕೆಲವು ಕಡೆಗೆ ಈಗ ಮರಿಯಮ್ನಳ್ಳಿ ಮತ್ತೆ ಹಗರಿಬೊಮ್ಮನಳ್ಳಿ ಭಾಗದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ, ಅವರಿಗೆ ಲೇಬರ್ನ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬರ್ತಾರೆ, ಆ ಥರ ನೀವೇನಾರ ಹಂಗೆ ದೂರ ದೂರ ಹೋಗ್ತೀರಾ? ಇಲ್ಲ ಸರ್, ಹಂಗೆ ನಮ್ಮೂರಾಗ ಇದ್ರೆ ಹೋಗದ. ಈಗ ಒಂದು 3 ದಿನ ಬಿಡುರ್ತೀವಿ ಸರ್ ನಾವು ಹೊಲಗಳಾಗ. ಈಗ ಹೊಲ್ದ ನಮ್ಮ ಕೆಲಸ ಮಾಡ್ಕೊಳದ, ನಮ್ಮ ಕೆಲಸ ಇವತ್ತು ಬಿಡು ಐತಪ್ಪ ಇವತ್ತು ಖಾಲಿ ಇದೀವಿ ಅಂತಂದ್ರೆ ಯಾರು ಇನ್ನೊಬ್ರು ಊರಾಗ ಯಾರನ್ನ ಕರೆದ್ರೆ ಇವತ್ತು ಬರ್ತೇನಪ್ಪ ಕೆಲ್ಸಕ್ಕಂದ್ರೆ ಹೂವ ನಡೆಯಪ್ಪ ಅಣ್ಣದ. ಹಿಂಗೆ ಮಾಡ್ಕೊಂಡು ಹೋಗಿ ಸರ್. ಈಗ 1 ಎಕರೆ ಭೂಮಿಯನ್ನು ನೀವೊಂದೇ ನೋಡ್ಲಿಕ್ಕಾಗಲ್ಲ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ತೊಡಕೊಳ್ಬೇಕಾಗ್ತದೆ. ನಿಮ್ಮ ಎಲ್ಲರೂ ಕೆಲಸ ಹೇಗೆ ಮಾಡ್ತೀರಿ, ಎಲ್ಲರೂ ಓದ್ತೀರಾ ಅಥವಾ ಹೇಗೆ? ಇಲ್ಲ ಸರ್, ನಾವಿಬ್ರು ಗಂಡೆ ಅಂತ ಅಷ್ಟೇ ಹೋಗ್ತೀವಿ ಸರ್ ಹೊಲ್ದಾಗ, ಡೈಲಿ ನಾವು ಇರ್ತೀವಿ. ತರಕಾರಿ ಬಾರಿ ದೂರ ಹೋಗ್ಬೇಕು ಸರ್, ನೀರು ಕಟ್ಟಕ್ಕಂತ ಮತ್ತೆ ಸಣ್ಣ ನೀರ ಮತ್ತೆ ಕಟ್ಲಕ್ಕೆ ಹೋಗಲೇಬೇಕು. ಇವತ್ತು ಬಿಟ್ಟು ಸುಮ್ಮನೆ ಮತ್ತಿದ್ರೆ ಅದು ಬಿಟ್ಟು ಗುಂಡಿ ಕುಡ್ಕೊಂಬಿಡ್ದತ್ತೆ ಅಣ್ಣ. ಅದು ಮತ್ತೆ ದಿವಸ ಆಗಲಿ ತಡಪ್ಪ, 4 ಸಾಲ ಇರಲಿ ಹೋಗಿ ಕಟ್ಟಿ ಬಂದ್ಬಿಡೋಣ ಅಂದ್ರೆ ಹೋಗಿ ಕಟ್ಟಿ ಬಂದ್ಬಿಡ ಸರ್. ಒಬ್ರು ಡೈಲಿ ಬೇಕಾಕರ ಸರ್ ಅಲ್ಲಿ ಅಲ್ಲಿ ನಿರಂತರ ಒಬ್ರು ಬೇಕು ಬೇಕು. ನಿಮ್ಮ ಮನೆಯವರು ಇರ್ತಾರೆ? ಮನೆಯವರು ಇರ್ತೀವಿ ಸರ್. ನಿಮ್ಮ ಹೆಣ್ಮಕ್ಳು ಇರ್ತಾರೆ? ನಮ್ಮ ಹೆಣ್ಮಕ್ಳು ಇರ್ತಾರೆ, ಅಲ್ಲ ನಾನು ಇರ್ತೀನಿ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಸರ್. 3 ಗಂಡು ಮಕ್ಕಳು ಎಷ್ಟು? ಇಬ್ಬರ ಸರ್. ಚಿಕ್ಕವ್ರು ಇದ್ರ ದೊಡ್ಡವ್ರು ಇದ್ರ? ಒಬ್ಬ ದೊಡ್ಡನದನ್ ಸರ್, 9th class ಓದ್ತಾನೆ ಸರ್. ಒಬ್ಬ 6th class ಓದ್ತಾನೆ. ಮಗಳು? ಮಗಳು 9th class ಓದ್ತ ಸರ್. ಬಿಡಿಸಿದ್ದೀವಿ. ಬಿಡಿಸಿದ್ರಿ? ನೀವೇ ಬಿಡಿಸ್ಬಿಟ್ರ ಹಾಕಿ ಬಿಟ್ಲ? ತಾನ ಬಿಟ್ಟ ಸರ್. ಹೋಗಿ ಬಂದ ನಮ್ಮವ್ ಏನ್ ಮಾಡ್ತಾಳ, ನನಗೆ ರಾಡಿ ತಂದು ಕೊಟ್ಬಿಡಪ್ಪ, ನಾನು ಇಲ್ಲ ರಾಡಿ ಹೊಲ್ಕಂದಿರ್ತ ಮನ್ಯಾಗ ಅಂದ್ಲ. ಮಾಡವ ನೀನು ಮಗಳು ಮನೆ ಕೆಲಸ ಮತ್ತೆ ಮಾಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕರ್ ಸರ್. ಈಗ ಮುಂದೆ ಈಗ ನೆಕ್ಸ್ಟ್ ಮಳೆಗಾಲ ಬರುತ್ತೆ ಅಂತ ಇಟ್ಕೊಳ್ಳಿ. ಮಳೆಗಾಲಕ್ಕೆ ಏನು ಆರಂಭದಲ್ಲಿ ನಿಮ್ಮ ಭಾಗದಲ್ಲಿ ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತದೆ ಅಷ್ಟರಲ್ಲೇ ನಾವು ಏನು ಬೆಳ್ಕೊಂಡ್ರೆ ಸೂಕ್ತ ಅಂತ ಯೋಚನೆ ಮಾಡ್ತೀವಿ? ಏನಲ್ಲ ಸರ್, ಖರ್ಚಲ್ದು ಮಡಿಕೆ ಮಾಡೋಕೆ ಈಗ ಚಜ್ಜಿ ಪಜ್ಜಿ ಬಿತ್ತಬೇಕು, ಹೋಗ್ಬಿಡಕ್ಕೆ ಕೊಟ್ರ ಸಿವ ಅನ್ಬೇಕು, ಕೊಳ್ಳಲ್ದ್ರ ನೀನಪ್ಪ ಅನ್ನೋದಂತ ಕೈ ಮುಗಿದು ಬಿತ್ತಿ ಬಂದ್ಬಿಡೋದಾಟ. ಅದಾಗ ಬಂದ್ರೆ ಪುಣ್ಯದ ಫಲ ಅನ್ಬೇಕು, ಹೋದ್ರ ನಾವೇನು ಮನುಷ್ಯರು ಕೆಡಿಸಲ್ಬಿಡಪ್ಪ ದೇವ್ರ ಪರಮಾತ್ಮ ಮ್ಯಾಗಳಣ, ಮಳೆ ಬಂದ್ರೆ 4 ಕಾಳು ಬೆಳ್ಕಂತಿದ್ದೇವೆ ಅನ್ಬೇಕು ಸುಮಾರು ಸರ್. ಅಷ್ಟೇ ಅಲ್ದ್ರೆ ಅದು ಕೂಡ ಲಾಸ್ ಅನ್ಬೇಕು, ಬಂದ್ಬಿಡೋಕೆ ಅಷ್ಟೇ ನಮ್ಮೆಲ್ಲ ನಾವು ಲಾಸ್ ಮಾಡ್ಕೊಂಡಿ ಬಿಡೋತ. ಈಗ ನಿಮ್ಮ ಅಣ್ಣತಮ್ಮದ್ರೆ ಯಾರು ಕೃಷಿ ಮಾಡೋದು ಬಿಟ್ಬಿಟ್ರಾ? ಹೇಗೆ ಅವರು ಮಾಡ್ತಾರೆ ಸರ್? ಮಾಡ್ತಾರೆ. ಬೇರೆ ಹೊಲಗಳು ಹಿಡ್ಕ ನೀರಿದ್ದಾರೆ ಹೊಲ ಹಿಡ್ಕ ನೀರಿದ್ದಾರೆ. ಹಿಂಗೇನು ಪ್ರಯತ್ನ ಮಾಡಿದ್ರ? ಇಲ್ಲ ಸರ್, ನಾನು ಇನ್ನೊಬ್ರು ಹೊಲ್ದಾಗ ಮಾಡೋಕೆ ಇಷ್ಟಪಡೋದಿಲ್ಲ. ನೀರಿರೋ ಕಡೆ ತಗೋಬೋದಲ್ಲ, ಲೀಸ್ ತಗೊಂಡು ಮಾಡ್ಬೋದು. ಆ ಥರ ಇಷ್ಟಪಡೋದಲ್ಲ ಸರ್. ಯಾಕೆ? ನಮ್ಮ ಭೂಮಿ ಇದ್ದ ನಾವು ಇನ್ನೊಬ್ರು ನೀರಿನ ಸಮಸ್ಯೆ ಇದೆಯಲ್ಲ ನಿಮಗೆ. ಇವತ್ತಲ್ಲಿ ನಾಳೆ ಗಂಗಮ್ ಬೀಳ್ತಾಳೆ ನಮಗೆ ಅಂದ ದಾಣಿಗೆ ತಲೆ ಬಂದು. ಅದನ್ನೇ ಬೇರೆ ಕಡೆ ನೀರಿರೋ ಕಡೆ ಭೂಮಿ ಲೀಸ್ ತಗೊಂಡು ಒಂದಿಷ್ಟು ಒಳ್ಳೆ ಬೆಳೆ ತೆಗೆದುಕೊಂಡು ಏನಾದರೂ ಮಾಡ್ಬೋದಲ್ಲ. ನಮ್ಮ ಅಣ್ಣರವರೆಲ್ಲ ಮತ್ತೆ ಅಲ್ಲಿ ಬೇರೆ ದುಡ್ಕಂದಾರೆ ಸರ್ ಅಕ್ಕಪಕ್ಕ. ನನಗೆ ಕೂಡ ಕರೆದ್ರೆ ಮತ್ತೆ ನೀನೊಂದು ಎಕರೆ ಮಾಡ್ತೇನಪ್ಪ ಅಂತಂದ, ನಾನು ಮಾಡಲ್ಲಪ್ಪ ನೀವು ಮಾಡಿಕೇರಿ, ನಾ ಕರೆದ್ರದ್ದು ಕೂಲಿ ಮಾಡಿಬಿಡ್ತೀನಿ. ಈಗ ನೀರು ಕೊಡಲ್ಲ ಸರ್, ನಾವ ಮಾಡ್ತೀವಪ್ಪ ಮನೆಯವ್ರ ಅಂತಾರೆ. ನಮ್ದೇ ಒಂದು 3 ಎಕರೆ ನೀರು ಇರ್ತೈತೆ, ಇದ್ರಾಗ ಮಾಡ್ಕೊಂಡ್ ಬಿಡೋಣ ಸಾಕು, ನಾ ಇಬ್ರು ಗಂಡೆ ಅಂತ ಇಬ್ರು ಮಕ್ಕಳಲ್ಲ ಸಪ್ ಸದ್ಯ ಹಾಕಿ ನಾನು ಇದನ್ನ ಒತ್ಕೊಂಡು ಮಾಡ್ಕೊಂಡು ಏನೋ ಜೀವನ ಮಾಡೋಣ ಅಂತ. ಈಗ ನೋಡಿ, ಭೂಮಿ ಚಿಕ್ಕದು, ನೀರು ಕಡಿಮೆ, ಕುಟುಂಬದಲ್ಲಿ ಗಂಡ ಹೆಂಡತಿ 3 ಮಕ್ಕಳು, ಮುಂದಿನ ಅವರಿಗೂ ಸಹಿತ ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಬೇರೆ ಏನಾದರೂ ವ್ಯಾಪಾರ ವ್ಯವಹಾರ ಹಿಂಗೇನಾದ್ರು ಮಾಡ್ಬೇಕಂತ ಏನಾದ್ರು ಆಲೋಚನೆ ಮಾಡಿದ್ರೆ? ಮತ್ತೆ ಹಿಂಗ ಸರ್, ತರಕಾರಿ ಸೊಸಲ್ ಸೊಸಲ್ ಬೆಳ್ಕಂದ ರೇಟ್ ಸಿಕ್ಬಿಟ್ನಪ್ಪ ಅಂದ್ರೆ ನಾವು ಏನೋ ಒಂದು ಸಾಲ ಸಂಬಂಧ ಕಟ್ಟಿಗೆಬೋದಲ್ಲ. ಇವತ್ತು ಏರ್ತತಿ ಇವತ್ತು ಬೀಳ್ತೈತಿ ಮಾರ್ಕೆಟ್ ಹೇಳಕ್ ಕೇಳಿ ಬರೋಗಿಲ್ಲ ಅಂತಂದು ಹಿಂಗ ಮತ್ತೆ ತರಕಾರಿ ನಮ್ಮೊಂದು ಸ್ವಲ್ಪ ತಾಂದಾಗಿರ್ತೀವಿ ಸರ್ ಸತ್ಯಕ. ಅಲ್ಲಿ ಯಾರನ್ನ ಬಾಕ್ಸ್ ಗಟ್ಟಲೆ ಕೊಡಕ್ ಬಂದಿರ್ತಾರ, 150 ರೂಪಾಯಿ ಬಾಕ್ಸ್, 200 ರೂಪಾಯಿ ಬಾಕ್ಸ್ ಅಂತ ಕೊಡ್ತಾರೆ. ಅದ್ರಾಗ ತಗೊಂಡು ನಮಗೆ ಸಾವಿಸ ಎಲ್ಲ ಕಲಿಟ್ಕೊಂಡು ಇಬ್ಬರು ಗಡ್ಡೆ ಐತಿ ಮಾರ್ತೀವಿ ಸರ್. ನೀವೇ ವ್ಯಾಪಾರ ಮಾಡ್ತೀವಿ? ನಾವೇ ವ್ಯಾಪಾರ ಮಾಡ್ತೀವಿ. ಅದು ಸ್ವಲ್ಪ ನಿಮ್ಗೆ ಜೀವನಕ್ಕೆ ಅನುಕೂಲ? ಅದ ಸ್ವಲ್ಪ ಜೀವನಕ್ಕೆ ಸರ್, ನಾವು ಕುಂತ ಮಾರಿ ಉಳಿತೈತೆ ಅಲ್ಲ. ಇದನ್ನ ನೀವು ನಿರಂತರ ಮಾಡ್ತಾ ಇದ್ರೆ ಹಿಂಗೆ ಈಗ ಮಾಡ್ತಾ ಇದೀವಿ ಸರ್. ಈ ಸಂತೆಗಳಿಗೆ ನಮ್ಮ ಮರಮಳಿ ಸಂತೆ, ಮರಮಳಿ ಸಂತೆ ಅಷ್ಟೇ ಸರ್. ಬೇರೆ ಯಾರು ಮಾಲ್ ಬರ್ತಾ ನೀವು ತಗೊಳ್ತೀರಿ, ನೀವೇ ವ್ಯಾಪಾರ ಮಾಡ್ತೀರಿ? ಹಂಗೆ ಮಾಡಿ ಲಾಭ ಸಿಗುತ್ತೆ, ಅದ್ರಲ್ಲಿ ಲಾಭ ಸಿಗುತ್ತೆ. ಓಹೋ, ಒಳ್ಳೇದು ಪ್ರಕಾಶ್ ಅವರೇ. 1 ಎಕರೆ ಭೂಮಿಯಲ್ಲಿ ನೀರಿನ ಕೊರತೆ ಇದೆ, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ. ಈ ಸಮಸ್ಯೆಗಳ ನಡುವೆ ಇರೋ ಒಂದು ತುಂಡು ಭೂಮಿಯೊಳಗೆ ಇರುವ ಅಲ್ಪ ಪ್ರಮಾಣದ ನೀರಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತಾ ಇವತ್ತೆಲ್ಲ ಒಂದು ದಿನ ನಮಗೆ ಒಳ್ಳೆಯ ಬೆಲೆ ಬರ್ತದೆ ಈ ಬೆಳೆಗಳಿಗೆ, ಒಂದಿಷ್ಟು ಸುಧಾರಿಸ್ಕೊಳ್ಬೋದು ಅನ್ನತಕ್ಕಂಥ ಆಶಾವಾದವನ್ನು ಇಟ್ಕೊಂಡಿದ್ದೀರಿ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹಿತ ಬೇರೆ ಕಡೆಯಿಂದ ಬಂದಿರೋ ತರಕಾರಿಗಳನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಒಂದಿಷ್ಟು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನ ಸುಧಾರಣೆಯಾಗಲಿ ಮತ್ತು ನಿಮ್ಮ ಕೃಷಿ